ಕಪ್ಪತ್ತಗುಡ್ಡ ಸಂರಕ್ಷಣೆಗಾಗಿ ವಿಶೇಷ ಪಡೆ ರಚನೆಗೆ ಬಸವರಾಜ ಹೊರಟ್ಟಿ ಒತ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ. ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0. ಜೊಂಪೆನ ವಿವರ. ರಾಷ್ಟ್ರೀಯ ಐಕ್ಯತಾ ಸಪ್ತಾಹದ ಪ್ರಮಾಣ ವಚನ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಅವರು ಜಿಲ್ಲೆಗೆ ಹೋದು ಕಾನೂನುಬಾಹಿರ ಚಟುವಟಿಕೆ ಆಗಿದ್ದು ಅದು ಕಂಡು ಬಂದರೆ ಆರೋಪಿಗೆ 7 ವರ್ಷ ಶಿಕ್ಷೆ ಇದ್ದ ತಿಳಿ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರು ಪ್ರಕಟಣೆ ತಿಳಿಸಳು. ಸ್ವಂತ ಜಮೀನಿ ಪ್ರಾಣಿ ಜಮೀನು ಮಾಲೀಕರೇ ಹೊಣೆ ಆದವೆತನು ಹೇಳಿದು. ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಬೈಪಾಸ್ ರಸ್ತೆ ಕೆಲಸ ಶುರುವಾಗಲಾದೆ ಸಾರ್ವಜನಿಕರು ಸಹಕರಿಸುವಂತೆ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಪ್ರಕಟಣೆ ತಿಳಿಸಳು. ಕೊಡಗು ವಿಭಾಗದ ಅಂಚೆಗೆ ಸಂಬಂಧಿಸಿದ ದೂರುಗಳಿದ್ದರೆ ಡಿಸೆಂಬರ್ 28 ಒಳಗೆ ಅಂಚೆ ಅಧೀಕ್ಷಕರು ಕೊಡಗು ವಿಭಾಗ ಮಡಿಕೇರಿ ಇಲ್ಲಿಗೆ ಸಲ್ಲಿಸಕ್ಕೆ ತಿಳಿ ಕೊಡಗು ವಿಭಾಗದ ಅಂಚೆ ಅಧೀಕ್ಷಕರು ತಿಳಿಸಳು. ನಿನ್ನೆಂದ 25 ವಿಶ್ವ ಪರಂಪರೆ ಸಪ್ತಾಹದ ಬಗ್ಗೆ ಹುಣಸೂರು ಪ್ರಾಚೀನ ನಾಣ್ಯ ಸಂಗ್ರಹಕಾರರ ನಾಣ್ಯ ಶಾಸ್ತ್ರಜ್ಞರಾದ ಪಿಕೆ ಕೇಶವಮೂರ್ತಿ ಅವರಿಂದ ಪ್ರಾಚೀನ 23 ಸಾಲಿನ ಸಹಪಠ್ಯ ಚಟುವಟಿಕೆ ಕಾರ್ಯಕ್ರಮ ನಾಳೆ ಹೊತ್ತಾರೆ 9:30 ಮಡಿಕೇರಿ ಪ್ಯಾಟನ ಬಿಆರ್ಸಿ ಕೇಂದ್ರ ಮದುವೆ ವೇದಿಕೆಯ ಅಧ್ಯಕ್ಷರಾದ ಕುಂಗಂಡ ಎ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ 26 ಹೊತ್ತಾರೆ 11 ಮಡಿಕೇರಿ ಹಿಂಬತ್ತು 7 ಎಕ್ಯುಪ್ರೆಷರ್ ಥೆರಪಿ ಪುಕ್ಕಟ ಶಿಬಿರ ಮಡಿಕೇರಿ ಪ್ಯಾಟೆನ ರೋಟರಿ ಸಭಾ ಬಡಲಿ ನಡೆದಿದ್ದಳಿ ಆಯೋಜಕರು ತಿಳಿಸಲು. ಸೋಮರಪೇಟೆ ತಾಲೂಕು ಪಂಚಾಯತಿನ ಪ್ರಗತಿ ಪರಿಶೀಲನಾ ಸಭೆ ಇದೇ ತಿಂಗಳ 22 ಹೊತ್ತಾರೆ 11 ಶ್ರೀರಾಮಕೃಷ್ಣ ಶಾರದಾಶ್ರಮ ಪೊನ್ನಂಪೇಟೆ ವಿವೇಕಾನಂದ ಆರೋಗ್ಯಧಾಮ ಇವರ ಕಡೆಯಿಂದ 21 ಮಡಿಕೇರಿನ ಎಂಪಿ ಮುತ್ತಪ್ಪ ಉಕ್ಕೆ ರಾಜ್ಯ ಸರ್ಕಾರದ ಸಹಕಾರ ಇಲಾಖೆಯಿಂದ ಕೊಡಮಾಡುವ ಸಹಕಾರ ರತ್ನ ಪ್ರಶಸ್ತಿನ ಇಂದು ಮೈಸೂರು ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ವಿನೋದ್ ಕುಮಾರ್ ಜಗ್ಗ ಅವರು ಇಂದು ನಿಧನರಾದರು. 40 ಪ್ರಾಯದ ಶಿವರಾಜಿ ವಿನೋದ್ ಕುಮಾರ್ ಜಗ್ಗ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಮದೆನಾಡಿನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮರಣಪಟ್ಟಿದೆ 87 ಬೈತ್ರ ಕೋಲಿರ ದೇಚವ ತಾಮನೆ ಅಪ್ಪಚಟ್ಟೋಳಂಡ ಅಂಡ್ ಆಖಿರಿ ಕಾರ್ಯ ನಾಳೆ ಫಲಕ 10 ಕೋಲಿರ ಒಕ್ಕ ತೋಟುಂಗಳತ್ತ ನಡ್ಪಾಂದು ಒಕ್ಕಕಾರ ಅರಿಚಿಟ್ಟಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಅದ್ವೈತ್ ಹುಂಡೈ ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹುಂಡೈ ಕಾರ್ ಡೀಲರ್ ಈಗ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450. ಬಾಣೆ ಭೂತನ ಕಾಡು, ಕಂಬಿಬಾಣೆ ಚಿಕ್ಲಿ ಪೊಳೆಪಿಂಜ, ಕಂಬಿಬಾಣೆ ಕೊಡಗರಹಳ್ಳಿನ ಸಂಪರ್ಕ ಮಾಡುವ ರೋಡನ್ನ ತೊಡಕೇ ಸರಿ ಕೂಟುಂಡು ಕರಿಬಂಗಕ್ಕೆ ನಿವೇಶನ ಕೊಡ್ಕೊಂಡು ಪಿಂಜ ಈ ಜಾಗಕ್ಕೆ ಬಸ್ ವ್ಯವಸ್ಥೆ ಮಾಡಿ ತರುಣ ಅನ್ನುವ ಬೋಡಿಕೆ ಕಂಬಿಬಾಣೆ ಸರ್ಕಾರಿ ಡಾಕ್ಟರ್ ಸತೀಶ್ ಎಂಟಕೊರುವ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಸಾರ್ವಜನಿಕಂಗಡಿಂಜ ಬಂದ ಕಾಡು ಪ್ರಾಣಿಯ ಮಾಲವರ್ಣ ಸಂಘರ್ಷ ತುಳು ಮುಟ್ಟಲು ಇಕ್ಕಾಕಲೆ ಪರಿಹಾರ ಬಿಡುಗಡೆ ಆಯಿತು. 8 ಮುಟ್ಟದ ಬೆಳೆನಷ್ಟ ಪರಿಹಾರಕ್ಕೆ ಅನುಮೋದನೆ ಕಟ್ಟಿನ ಪಿಂಜ ಪರಿಹಾರ ಕೊಡಪದಾಯಿತಲ್ಲತೆ ಕಾಡಾನೆ ಉಪದ್ರತ್ನ ತಡಪಕ್ಕೆ ಎಲ್ಲ ತರತರ ಪ್ರಯತ್ನ ಮಾಡಿ ನುಳ್ಳದಾಯಿತು ಮಾಹಿತಿ ಕೊಡ್ತತ್ತು. ಜಿಲ್ಲಾ ಪಿಂಜ ತಾಲೂಕು ಮಟ್ಟತ್ರ ಬಾರೆ ಬಾರೆ ಇಲಾಖೆಯ ಅಧಿಕಾರಿಯ ಹಾಜರಿಂಜ ಸಭೆಯಲ್ಲಿ ಸರ್ಕಾರಿ ಜಾಗ ಒತ್ತುವರಿ, ರೇಷನ್ ಕಾರ್ಡ್, ಮತದಾರಂಗಡ ಗುರುತು ಚೀಟಿ. ಬಾಳ್ಗೋಡಲು ನಡೆದ 8 ಕಾಲತ್ರ ಕೊಡವ ನಮ್ಮೆಲ್ಲ ಆಯೋಜನೆ ಮಾಡಿ ತಿಂಜ ಹಾಕಿ ಕಳಿಕೂಟದ ಚಾಂಪಿಯನ್ಶಿಪ್ ಪಡೆದಿತ್ತು. ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈಪಾಸ್ ರೋಡ್ರ ಕಾಮಗಾರಿಗೆ ಮೇನ್ ರೋಡ್ರ ದಂಡು ಬರಿಕಾಲೆ ವಾಹನ ಸಂಚಾರ ಮಾಡುವಕ್ಕೆ ಅನುಮತಿ ಕೊಡ್ತಿತ್ತು ಎಂದು ಪಂಚಾಯಿತಿ ಅಧ್ಯಕ್ಷಗಳನ್ನ ಚೈತ್ರಾ ಚೇತನ್ ಅರಿಚಿಟ್ಟಿತು. ಇನ್ನು 1 ಶುರುವಪ್ಪ ಎಂದು ಶಾಸಕ ಮಂಡೆಪಂಡ ಅಪ್ಪಚುರಂಜನ್ ಅರಿಚಿಟ್ಟಿತು. ಗುಲ್ಬರ್ಗಾತ್ತು ನಡೆದ ಪದವಿ ಪೂರ್ವ ಬೈಟತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಆಕಾಶವಾಣಿ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾವಿರೋದ ನಿಮ್ಮ ಕನಸು ಕುರಿತು ಮಾತನಾಡಲಿದ್ದಾರೆ. ನಿಜ, ಕನಸು ಯಾರಿಗಿರೋದಿಲ್ಲ, ಪ್ರತಿ ನಾಳೆಗಳು ಕನಸುಗಳೇ. ಪ್ರತಿಯೊಬ್ಬ ಪ್ರಜೆಗೂ ತನ್ನ ದೇಶದ ಬಗ್ಗೆ ಕನಸಿರೋದು ಸಹಜ. ಅಂತಹ ಅಗಾಧವಾದ ಕನಸುಗಳನ್ನ ಒತ್ಕೊಂಡೇ ಕೇಳೋಣ. ನನ್ನ ಹೆಸರು ಸಹನ. ನಾನು ಶಿಕ್ಷಣದ ಬಗ್ಗೆ ಭವಿಷ್ಯ ಭಾರತದಲ್ಲಿ ಹೇಗಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತದಲ್ಲಿ ಶತಮಾನಗಳಿಂದಲೂ ಶಿಕ್ಷಣ ನೀತಿ ವಿಭಿನ್ನವಾಗಿದೆ. ಹಿಂದಿನ ಕಾಲದಲ್ಲಿ ಗುರು ಶಿಕ್ಷಣ ನೀಡಲಾಗುತ್ತಿತ್ತು. ಇದೊಂದು ಅನೌಪಚಾರಿಕ ಶಿಕ್ಷಣ ಪದ್ಧತಿಯಾಗಿತ್ತು. ಇಲ್ಲಿ ಯಾವುದೇ ಸೀಮಿತ ಅಂದರೆ ಅಕ್ಕಿರುವ ಪಾಠಗಳನ್ನು ಅಭ್ಯಾಸ ಮಾಡಿ ಅದಕ್ಕೆ ಪರೀಕ್ಷೆಗಳನ್ನು ಏರ್ಪಡಿಸಲಾಗುತ್ತಿತ್ತು. ಇದು ಲಾರ್ಡ್ ಮೆಕಾಲೆ ಶಿಕ್ಷಣದ ಒಂದು ದೇಶದ ಶಿಕ್ಷಣವು ಕಾಲಕಾಲಕ್ಕೆ ಬದಲಾವಣೆ ಕಂಡಿದೆ. ವ್ಯಕ್ತಿಗೆ ಶಿಕ್ಷಣದ ಬಗ್ಗೆ ಇರಬೇಕಾದ ಮೂಲ ಹಕ್ಕುಗಳಲ್ಲಿ ಶಿಕ್ಷಣ ಅತ್ಯಗತ್ಯ. ಈ ಹಿಂದೆ ಗುರುಕುಲ ಶಿಕ್ಷಣ ಪದ್ಧತಿಯು ಬಾಯಿ ಪಾಠದ ಶಿಕ್ಷಣಕ್ಕಿಂತ ಸಂಯಮ ಹಿರಿಯ ಕಿರಿಯರಿಗೆ ಗೌರವ ನೀಡುವುದನ್ನು ಕಲಿಯುತ್ತಿದ್ದ, ಸ್ವಾವಲಂಬಿಯಾಗಿ ಜೀವನ ನಡೆಸುತ್ತಿದ್ದ. ಹಾಗಂತ ಏಕೆಂದರೆ ಪದವಿಗಳಿಗೆ ತಕ್ಕಂತೆ ಉದ್ಯೋಗ ಅವಕಾಶಗಳು ಸಿಗುತ್ತಿಲ್ಲ ಹಾಗೂ ಮಾತೃಭಾಷೆಯನ್ನು ಶಿಕ್ಷಣ ನೀತಿಯಲ್ಲಿ ಕಡ್ಡಾಯಗೊಳಿಸಬೇಕು ಮತ್ತು ಶಿಕ್ಷಣಕ್ಕೆ ತಕ್ಕಂತೆ ಪ್ರಾಯೋಗಿಕ ಶಿಕ್ಷಣವನ್ನು ಹೆಚ್ಚಾಗಿ ಮಾಡಬೇಕು. ಇದಕ್ಕೆ ಜಾರಿಗೊಳಿಸಿರುವ ನೂತನ ಶಿಕ್ಷಣ ಪದ್ಧತಿಯು ಅನುಕೂಲವಾಗಲಿದೆ ಎಂದು ಹೇಳಬಹುದು. ವಿದ್ಯಾರ್ಥಿಗಳ ಜ್ಞಾನಕ್ಕೆ ಪೂರಕವಾದ ಶಿಕ್ಷಣ ಬೇಕಿದೆ. ಅವರ ಆಸಕ್ತಿ ಕೌಶಲ ವೃದ್ಧಿಗೆ ಪೂರಕವಾದ ಶಿಕ್ಷಣ ಮಾಧ್ಯಮ ಬೇಕಿದೆ. ಕೇವಲ ಉದ್ಯೋಗ ಸೃಷ್ಟಿಗಳು ಪಾಲ್ಗೊಳ್ಳಬೇಕು. 2030ರಲ್ಲಿ ಭಾರತದ ಶಿಕ್ಷಣವು ಮುಂದುವರಿಯುತ್ತದೆ ಎಂದು ಹೇಳಬಹುದು. ಈಗಾಗಲೇ ವೃತ್ತಿ ಶಿಕ್ಷಣ ಕೌಶಲಾಭಿವೃದ್ಧಿ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಸಿಗುತ್ತಿದೆ. ಭಾರತ ದೇಶವು ಶಿಕ್ಷಣ ವ್ಯವಸ್ಥೆಯಲ್ಲಿ ಆದರ್ಶ ದೇಶವಾಗಬೇಕು. ಹಾಗೆ ಮುಂಬರುವ ಪೀಳಿಗೆಯು ಉತ್ತಮ ಜೀವನ ಹೊಂದುವ ಶಿಕ್ಷಣ ಸಿಗಬೇಕು ಮತ್ತು ಅರ್ಹವಾದ ಎಲ್ಲವನ್ನು ಪಡೆಯುವ ದೇಶವಾಗಬೇಕು. ಇದು ನನ್ನ ಶಿಕ್ಷಣದ ಕುರಿತು ಇರುವ ಒಂದು ಸಣ್ಣ ಕನಸಾಗಿದೆ. ಆಯುಧ ಈ ಕುರಿತು ನಿಮ್ಮ ಕನಸು ಅಭಿವೃದ್ಧಿ ಹೊಂದುತ್ತಿರುವ ಭಾರತಕ್ಕೆ ಆಯುಧವೇ ಸರಿ. ಧನ್ಯವಾದಗಳು ಸಹನ. ಭವಿಷ್ಯದ ಭಾರತದಲ್ಲಿ ನನ್ನ ಕನಸು ಯಾವುದೆಂದರೆ ಡಿಜಿಟಲ್ ಇಂಡಿಯಾವನ್ನು ಕುರಿತು ನನ್ನಲ್ ಇಂಡಿಯಾದ ಕೆಲಸ ಏನೆಂದರೆ ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚಿನ ವೇಗದ ಇಂಟರ್ನೆಟ್ ಫೆಸಿಲಿಟೀಸ್ಗಳನ್ನು ಕೊಡುವುದು. ಇದಕ್ಕಾಗಿಯೇ ಮತ್ತಿತರ ಉಪಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ. ಅವು ಯಾವುವೆಂದರೆ ಮೇಕ್ ಇನ್ ಇಂಡಿಯಾ ಭಾರತ ಅನುಮೋದಿಸಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಕನಸಿನ ಕೂಸು ಆಗಿದೆ. ಇದು ಭಾರತೀಯರ ನಾಗರಿಕರ ಡಿಜಿಟಲ್ ಸಬಲೀಕರಣ ಮಾಡುವುದು ಹಾಗೂ ಮಾಹಿತಿಯನ್ನು ಡಿಜಿಟಲೀಕರಣಗೊಳಿಸುವುದು ಇದರ ಮೂಲ ಉದ್ದೇಶವಾಗಿದೆ. ಹಳ್ಳಿಗಳನ್ನು ಹೊಂದಿರುವಂತಹ ಹಿಂದುಳಿದ ಪ್ರದೇಶಗಳನ್ನು ಡಿಜಿಟಲೀಕರಣಗೊಳಿಸುವುದರಿಂದಾಗಿ ನನ್ನ ಆಶಯವಲ್ಲ. ನನ್ನ ಪ್ರಕಾರ ತಂತ್ರಜ್ಞಾನದಿಂದ ಮನುಷ್ಯನಿಗೆ ಸಹಾಯವಾಗಬೇಕೇ ಹೊರತು ಅದರ ಸಾಮಾಜಿಕ ಮಾಧ್ಯಮ ಮತ್ತು ಮೈ ಗವರ್ನಮೆಂಟ್ನಂತಹ ವೆಬ್ ಆಧಾರಿತ ವ್ಯವಸ್ಥೆಗಳು ಎಲ್ಲರಿಗೂ ಸಿಗಬೇಕು. ಎಲ್ಲ ಪ್ರದೇಶಗಳಲ್ಲಿ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಅಂದರೆ CSC ಸುಲಭ ಪ್ರವೇಶ ನೀಡಬೇಕು. ಇನ್ನೂ ಅನೇಕ ಸೌಲಭ್ಯಗಳನ್ನು ತಡಮಾಡದೆ ಎಲ್ಲರಿಗೂ ಸಿಗುವ ಹಾಗೆ ಮಾಡಬೇಕೆಂಬುದೇ ನನ್ನ ಕನಸು. ಇವೆಲ್ಲವೂ ನನಸವನ್ನು ಮಾಡಿಕೊಟ್ಟ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಖಂಡಿತ ಚೈತನ್ಯ, ನೀವು ಹೇಳಿದ್ದು ಸತ್ಯ. ಭಾರತ ಏನೆಂದು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಭವಿಷ್ಯದ ಭಾರತ ನನ್ನ ಕನಸು ಎಂಬ ವಿಚಾರದಲ್ಲಿ ನನ್ನ ಭಾರತ ಸಂಬಂಧಗಳ ಬಲವರ್ತನೆ ಹೇಗೆ ಮಾಡಬಹುದೆಂದು ಮಾತನಾಡುತ್ತಿದ್ದೀನಿ. ಇಲ್ಲಿ ಸಂಬಂಧ ಅದರ ಜೊತೆಗೆ ಸಮಾಜದಲ್ಲಿ ಬದುಕುವಂತಹ ಹಲವಾರು ವ್ಯಕ್ತಿಗಳ ನಡುವೆ ಇರುವಂತಹ ಸಂಬಂಧ. ಇಲ್ಲಿ ಯಾವ ರೀತಿ ಒಂದು ಕಾಡಿನಲ್ಲಿ ಹಲವಾರು ಮರಗಳು ಇರುತ್ತವೆ ಅಲ್ವಾ, ಅವು ಒಟ್ಟಾಗಿ ಬದುಕುತ್ತವೆ. ಅದೇ ರೀತಿ ನಾವು ಒಂದು ಸಮಾಜದಲ್ಲಿ ಸಸ್ಯ ಮತ್ತು ಭಾವನಾತ್ಮಕ ಸಂಬಂಧಗಳಿಂದ ಬದುಕುವುದನ್ನು ಕಲಿಯಬೇಕು ಎನ್ನುವುದು ನನ್ನದು ಒಂದು ದೊಡ್ಡ ಆಶಯವಾಗಿದೆ. ಬಂದು ಒಬ್ಬರನ್ನು ಕೊಂದು ಅವರ ಸಮಾಧಿಯ ಮೇಲೆ ಮನೆಯನ್ನು ಕಟ್ಟಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಇದೊಂದು ರೀತಿಯಲ್ಲಿ ಹೇಗಂತ ಅಂದ್ರೆ ಪ್ರಾಣಿಗೂ ಮತ್ತು ಮನುಷ್ಯರಿಗೂ ಯಾವುದೇ ರೀತಿಯ ಒಂದು ಹೋಲಿಕೆ ಇಲ್ಲದಂತೆ ಆಗ್ಬಿಡತ್ತೆ. ಯಾಕೋ ಕಡೆಗೆ ಸಾಕ್ತಾ ಇದೆ. ಓದು ನಮ್ಮ ವ್ಯಕ್ತಿತ್ವವನ್ನು ನಮ್ಮಲ್ಲಿ ಇರುವಂತಹ ಬುದ್ಧಿಯನ್ನು ಹೆಚ್ಚಿಸಬೇಕೇ ಹೊರತು ಸ್ವಾರ್ಥದ ಕಡೆಗೆ ಯೋಚನೆ ತರಬಾರದು. ಇವತ್ತು ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಇದ್ರೆ ಹಲವಾರು ತರದ ಜನರು ಇದ್ದರು, ಎಲ್ಲರೂ ಒಂದಾಗಿ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಹೇಗಂದ್ರೆ ಅವ್ರ ಜೀವನ ಆಯ್ತು ಅವರಾಯ್ತು, ಅವರು ಒಬ್ಬಂಟಿಯಾಗಿ ಜೀವನ ಸಾಗಿಸ್ತಾರೆ ಹೊರತು ಕುಟುಂಬದ ಜೊತೆಗೆ ಯಾವತ್ತೂ ಅವರು ಜೀವನ ಸಾಗಿಸಕ್ಕೆ ಸಂಬಂಧವನ್ನು ಇಟ್ಟುಕೊಂಡಿದ್ದೇವೆ. ಯಾವ ರಾಷ್ಟ್ರದೊಡನೆ ನಾವು ಯುದ್ಧವನ್ನು ಸಾರಿಲ್ಲ. ನಮ್ಮ ಭಾರತ ರಾಷ್ಟ್ರ ಯಾವತ್ತಿ ನಮ್ಮ ಸಂಬಂಧದ ಹೇಗೆ ಇರಬೇಕಂದ್ರೆ ಒಗ್ಗಟ್ಟಿನಿಂದ ಇರಬೇಕು, ನಂತರ ಅಕ್ಕಪಕ್ಕದವರ ಜೊತೆಗೆ ಒಗ್ಗಟ್ಟಿನಿಂದ ಇರಬೇಕು. ಧನ್ಯವಾದಗಳು ಶುಭಶ್ರೀ. ನಿಮ್ಮ ಕನಸಿನ ಭಾರತ ನನಸಾಗ್ಲಿ ಎಂದು ಹೇಳ್ತಾ ಮುಂದೆ ನನ್ನ ಗೆಳತಿ ಸಿಂಚನರವರ ಕನಸಿನ ಭಾರತ. ನನ್ನ ಕನಸಿನ ಭಾರತದಲ್ಲಿ ನೃತ್ಯ ಕಲಾವಿದರಿಗೆ ಹೆಚ್ಚು ಇಂಪಾರ್ಟೆನ್ಸ್ ನ ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಡ್ಯಾನ್ಸ್ ಅಂತ ಬಂದ ಕೂಡಲೇ ನನಗೆ ನೆನಪಿಗೆ ಬರೋದು ಇಬ್ರು, ಅದು ಮೈಕೆಲ್ ಜಾಕ್ಸನ್ ಮತ್ತು ಮಾಧುರಿ ದೀಕ್ಷಿತ್. ಇವರಿಬ್ರು ಎಲ್ಲರೂ ಹೇಗೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್, ಇಂಜಿನಿಯರಿಂಗ್ ಅಂತ ಮೇನ್ ಸ್ಟ್ರೀಮ್ ನ ಆಯ್ಕೆ ಮಾಡ್ಕೊಂತಾರೋ ಹಾಗೆ ನೃತ್ಯವನ್ನು ಕೂಡ ಯಾವುದೇ ತರಹದ ಮುಜುಗರ ಇಲ್ಲದೆ ಆಯ್ಕೆ ಮಾಡ್ಕೊಬೇಕು ಅನ್ನೋದು ನನ್ನ ಅನಿಸಿಕೆ. ಅದರಲ್ಲಿ ಕೂಡ ಜೀವನ ಕಟ್ಕೊಳ್ಬೇಕು ಅನ್ನೋ ಒಡಿಸ್ಸಿ, ಕಥಕ್, ಗರ್ಭ, ಭಾಂಗ್ರಾ ಇನ್ನು ಹಲವಾರು. ನಾವು ಪರ್ದೆ ಮೇಲೆ ನೋಡೋ ತರ ಜೀವನ ಅಷ್ಟು ಸುಲಭವಾಗಿರೋದಿಲ್ಲ. ಭಾರತೀಯರ ಮನಸ್ಸಿನಲ್ಲಿ ಒಂದು ನೃತ್ಯದಿಂದ ನಾವು ಭಾವಿಸಿದ್ದಾರೆ. ಓದಿನಿಂದ ಮಾತ್ರ ಎಲ್ಲವನ್ನ ಪಡಿಬಹುದು ಅಂತ ಕೆಲವರು ನಂಬಿದ್ರೆ, ಓದಿಲ್ಲದೆ ಭಾರತೀಯ ಶಾಸ್ತ್ರೀಯ ನೃತ್ಯವನ್ನ ಕಲಿಯೋರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಕೊಡ್ತಿದ್ದಾರೆ. ಅದೇ ರೀತಿ ಪ್ರತಿ ಸುಮಾರು 2000 ವರ್ಷ ಹಿನ್ನೆಲೆ ಹೊಂದಿದೆ. ಭಾರತದಲ್ಲಿ ನೃತ್ಯ ಕಲಾವಿದರಿಗೆ ಮಾಡ್ತಾರೆ, ನೃತ್ಯ ಶಿಬಿರಗಳನ್ನ ತರಬೇತಿಗಳನ್ನ ಕೊಡ್ತಾರೆ. ಹಾಗೆ ನಮ್ಮ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಒಂದು ಲಾ ಅಥವಾ ಒಂದು ಸಣ್ಣ ಒಂದು ಇಂಪ್ಲಿಮೆಂಟೇಷನ್ ಮಾಡಬೇಕು, ಒಂದು ನೃತ್ಯ ತರಬೇತಿ ಶುರು. ನೃತ್ಯ ಅಂದ ಕೂಡಲೇ ಮುಖ ಮುರಿಯೋದು ಬಿಟ್ಟು ಕಲೆಗೆ ಬೆಲೆ ಕೊಟ್ಟಾಗ ಅದರ ಸ್ಥಾನಮಾನ ಹೆಚ್ಚಾಗುತ್ತೆ ಅನ್ನೋದು. ಹಾಗಾಗಿ ನೃತ್ಯಕ್ಕೆ ವ್ಯವಸ್ಥೆಯ ಮೂಲಕ ಬೆಂಬಲ ಸಿಗಲೇಬೇಕು. ವಿದೇಶಿಯ ನೃತ್ಯ ಕಲೆಯನ್ನು ಕೂಡ ನಾವು, ನನ್ನ ಪ್ರಿನ್ಸಿಪಲ್ ನ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಡ್ಯಾನ್ಸ್ ಇಸ್ ನಾಟ್ ಜಸ್ಟ್ ಮೂವ್ಮೆಂಟ್ ಆಫ್ ಲೆಗ್ಸ್ ಅಂಡ್ ಹ್ಯಾಂಡ್ಸ್. ಇಟ್ ಈಸ್. ಧನ್ಯವಾದಗಳು. ಭಾರತದ ಕಲೆ ಸಂಸ್ಕೃತಿಯಲ್ಲಿ ನೃತ್ಯದ ಪ್ರಾಮುಖ್ಯತೆನ ಹರಿದು ಭವಿಷ್ಯದ ಭಾರತ ಬನ್ನಿ. ಎಲ್ರಿಗೂ ನಮಸ್ಕಾರ, ನಾನು ದೀಪಿಕಾ. ನನ್ನ ಕನಸಿನ ಭಾರತ, ನನ್ನ ಪ್ರಕಾರ ಸ್ವದೇಶಿ ವಸ್ತುಗಳ ಬಳಕೆಯು ನನ್ನ ಕನಸಿನ ಭಾರತವಾಗಿದೆ ಅಂತ ಹೇಳ್ಬೋದು. ಆತ್ಮಾನೋ ಮೋಕ್ಷಾರ್ಥಂ ಜಗ ಮುಕ್ತಿಗಾಗಿಯೂ ಮತ್ತು ಜಗತ್ತಿನ ಹಿತಕ್ಕಾಗಿಯೂ ಬದುಕುವುದರಲ್ಲಿ ಮಾತ್ರ ಅಂತ. ಅದೇ ತರನಾಗಿ ನನ್ನ ಕನಸಿನ ಸಂಪೂರ್ಣವಾಗಿ ಭಾರತದ ಉದ್ದಗಲಕ್ಕೂ ಹರಡಬೇಕು ಅನ್ನೋದೇ ನನ್ನ ಆಶಯ. ಇವತ್ತಿನ ದೈನಂದಿನ ಚಟುವಟಿಕೆ ವಸ್ತುಗಳಿಗಿಂತಲೂ ವಿದೇಶಿ ವಸ್ತುಗಳ ಮೇಲಿನ ಮೋಹ ಹೆಚ್ಚಾಗ್ತಿದ್ದು ಇವತ್ತಿನ ದೇಶದ ಆರ್ಥಿಕತೆ ಸಡಿಲಗೊಟ್ಟೆನ ಅತಿಕ್ರಮಿಸುವುದರಿಂದ ಏನಾಗ್ತಿದೆ ಅಂದ್ರೆ, ನಮ್ಮ ದೇಶೀಯ ವಸ್ತುಗಳು ಆ ದೇಶದ ಬ್ರ್ಯಾಂಡ್ ವಸ್ತುಗಳ ಮುಂದೆ, ಗೊಂಬೆ, ಪೆನ್, ಪೆನ್ಸಿಲ್, ಮೊಬೈಲ್ ಬಹುತೇಕ ಉಪಕರಣಗಳು ಎಲ್ಲಾ ವಲಯಗಳಲ್ಲೂ ದೇಶದ ಇಳಕಲ್, ಮೊಳಕಾಲ್ಮೂರು, ರೇಷ್ಮೆ ಸೇರಿದಂತೆ ಬಹುತೇಕ ಕರಕುಶಲ ವಸ್ತುಗಳು ತಯಾರಿಕಾ ಘಟಕಗಳು ಸಂಕಷ್ಟ ಎದುರಿಸುತ್ತಿದ್ದಾರೆ ಅಂತ ಹೇಳ್ಬೋದು. ಇದೇ ಪರಿಸ್ಥಿತಿ ಏನಾದ್ರೂ ಮುಂದುವರೆದ್ರೆ ದೇಶದಲ್ಲಿ ಎಲ್ಲಾ ಗುಡಿ ಕೈಗಾರಿಕೆಗಳು ಪಡ್ತೀನಿ. ಸ್ವಾತಂತ್ರ್ಯ ಪೂರ್ವದಲ್ಲೇ ಗೋಖಲೆ, ರಾನಡೆ, ತಿಲಕ್, ಗಾಂಧೀಜಿ ಮುಂತಾದವರ ಕಾರ್ಯದ ಮುಂದೆ ಪ್ರಗತಿಯಲ್ಲಿ ಸಾಗ್ತಾ ಇದೆ. ಇದಲ್ಲದೇನೆ ಸ್ಥಳೀಯ ಉತ್ಪನ್ನಗಳು ಕೈಗೆಟಕುವ ಬೆಲೆಯಲ್ಲಿ ಜನರಿಗೆ ದೊರೆಯುವ, ಜನರಿಗೂ ಕೂಡ ಇದರಿಂದ ನಿರುದ್ಯೋಗ ದರವನ್ನ ನಾವು ಕಡಿಮೆಗೊಳಿಸಬಹುದು ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೆಯೇ ಮೂಡಿಸಬೇಕಾಗಿರುವಂತದ್ದು ನಮ್ಮೆಲ್ಲರ ಮುಖ್ಯ ಕಾರ್ಯವಾಗಿದೆ ಅಂತ ಹೇಳ್ಬೋದು. ಹಾಗೇನೆ ಆದರ್ಶದಲ್ಲಿ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಪ್ರೀತಿ ಪಾತ್ರರೇ, ನೀವು ಕೂಲ್ ಡ್ರಿಂಕ್ಸ್ ಗಳ ಬದಲಾಗಿ ತಂಪು ಪಾನೀಯವನ್ನು ಅಲ್ಲಿ ಕಂಡಿರ್ತೀರ ಕೂಡ. ನಾನು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಥಿಂಕ್ ಗ್ಲೋಬಲಿ ಅಂಡ್ ಆಕ್ಟ್ ಲೋಕಲಿ. ಅಂದ್ರೆ ಈ ವಿವೇಕದ ನುಡಿ ಏನ್ ಹೇಳತ್ತಂದ್ರೆ, ನಮ್ಮ ಚಿಂತನೆಗಳು ಉದಾರವಾಗಿರ್ಲಿ, ಅಂದ್ರೆ ಬಡಿಸೋಣ, ಆದ್ರೆ ನಮ್ಮ ಕ್ರಿಯೆ, ಸಹಕಾರ, ವಿಶ್ವಾಸ ಎಲ್ಲವೂ ನಮ್ಮ ಜಗದಗಲ ಅರಿವು ಬೆಳೆಸಿಕೊಂಡು ಸ್ಥಳೀಯವಾಗಿ ಕಾಯಕ ಮಾಡುತ್ತಲೇ ಸ್ವಾವಲಂಬಿ ಭಾರತ ಕಟ್ಟೋಣ. ಸ್ವದೇಶಿ. ಧನ್ಯವಾದಗಳು. ಖಂಡಿತ ದೀಪಿಕಾ, ಸ್ವದೇಶಿ ಮಂತ್ರದೊಂದಿಗೆ ನಮ್ಮ ಭಾರತ ಸಾಗಬೇಕು ಅನ್ನೋ ಪ್ರತಿಯೊಬ್ಬರ ಕನಸು. ಇದರಂತೆ ನನಗೂ ನನ್ನ ಭಾರತ ಹೇಗಿರಬೇಕೆಂಬ ಕನಸಿದೆ. ನನ್ನ ಕನಸಿನ ಭಾರತವು ಎಲ್ಲ ಕ್ಷೇತ್ರಗಳಲ್ಲಿ ಮತ್ತು ಎಲ್ಲ ರಂಗಗಳಲ್ಲಿಯೂ ಯಾವುದೇ ಜಾತಿ, ಲಿಂಗ, ತಾರತಮ್ಯವಿಲ್ಲದೆ ಸಮಾನತೆಯಿಂದ ಇರುವುದು ಒಂದು ದೇಶದ ಪ್ರಗತಿ. ಈ ದೇಶದಲ್ಲಿ ದೈಹಿಕ ಕಿರುಕುಳ, ಮಾನಸಿಕ ಕಿರುಕುಳ, ಮೌಖಿಕ ನಿಂದನೆ, ಇತರ ಲಿಂಗಗಳಿಗೆ ನೀಡುವ ಸಮಾನವಾದ ಹಕ್ಕುಗಳನ್ನು, ಈ ವರ್ಗದವರಿಗೆ ಅನೇಕ ಸೌಲಭ್ಯಗಳು ಹಾಗೂ ಸಮಾನ ಹಕ್ಕುಗಳನ್ನು ನೀಡಲಾಗುತ್ತದೆ. ಕಾನೂನಾತ್ಮಕವಾಗಿ ಪ್ರತಿ ಲಿಂಗ ಈ ಸಮುದಾಯದವರು ಅನಕ್ಷರಸ್ಥರು ಹಾಗೂ ಅಶಿಕ್ಷಿತರಾಗಿರುತ್ತಾರೆ. ಅವರು ನಮ್ಮ ನಿಮ್ಮೆಲ್ಲರಂತೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯಬೇಕು. ನಮ್ಮ ನಿಮ್ಮಂತೆ ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಅವರ ಬುದ್ಧಿವಂತಿಕೆ, ದೈಹಿಕ ಸಾಮರ್ಥ್ಯ ಮತ್ತು ಭೌತಿಕ ಮಟ್ಟದ ಪ್ರದರ್ಶನವಾಗಬೇಕು. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಇವರಿಗೆಲ್ಲ ಮತದಾನದ ಹಕ್ಕನ್ನು ನೀಡಲು ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳನ್ನು ನಿರ್ಮಿಸಿಕೊಡುವಂತೆ ಆಗಬೇಕು. ಹಾಗೆಯೇ ಉದ್ಯೋಗ ಕ್ಷೇತ್ರಗಳಲ್ಲಿ ಇವರಿಗೆ ಗೌರವ ಸ್ಥಳದಲ್ಲಿ ಇವರು ಶಾಂತಿಯುತ ಜೀವನ ನಡೆಸುವಂತಾಗಬೇಕು. ಈಗಾಗಲೇ ಈ ಸಮುದಾಯದ ಅಭಿವೃದ್ಧಿಗೆ ಸಾಕಷ್ಟು ಎನ್ಜಿಒಗಳು ಈ ಸಮುದಾಯದಲ್ಲೇ ವಿದ್ಯಾಭ್ಯಾಸವನ್ನು ಪಡೆದವರಿಂದಲೇ ಎನ್ಜಿಒಗಳ ಮೂಲಕ ಜಾಗೃತಿ ಮೂಡಿಸಬೇಕು. ಇದರಿಂದಾದರೂ ಈ ಸಮುದಾಯ ನಡೆದುಕೊಳ್ಳಬೇಕು. ಇವರಿಗೆ ಕಾನೂನಾತ್ಮಕವಾಗಿ ಹೆಚ್ಚು ಬೆಂಬಲ ನೀಡುವಂತಾಗಬೇಕು. ನಮ್ಮ ದೇಶದಲ್ಲಿ ಈ ಸಮುದಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇಲ್ಲದಿರುವಿಕೆಯೇ ಅವರ ಅಭಿವೃದ್ಧಿಗೆ ಮಾರಕವಾಗಿದೆ. ಮುಂದಿನ ದಿನಗಳಲ್ಲಿ ಇವರ ಸಮುದಾಯಗಳಿಗೆ ಹೆಚ್ಚಿನ ಪ್ರಮಾಣ ಆಯೋಜಿಸಿದರು. ಈ ನಾಟಕವನ್ನು ನೋಡುವಾಗ ಕಣ್ಣಲ್ಲಿ ನೀರು ಬಂತು. ಕಾರಣ ಇಷ್ಟೇ, ಇವರ ಒಬ್ಬರ ಕಷ್ಟ ನೋವು ದುಗುಡಗಳೇ ಹೀಗಿರಬೇಕಾದ್ರೆ ಘನತೆಯ ಜೀವನವನ್ನು ನಡೆಸ್ತಾ ಇದ್ದಾರೋ, ಮುಂದೆ ಎಲ್ಲರೂ ಇದೇ ರೀತಿ ತಮ್ಮ ಕಷ್ಟ ನೋವು ದುಗುಡಗಳನ್ನೆಲ್ಲ ದೂರ ಮಾಡಿ ಇವರ ಆಶಯ ಆಗಬೇಕು ಅನ್ನೋ ನಿಮ್ಮ ಕನಸು ನಿಜವಾಗಿಯೂ ಉತ್ತಮವಾದ ಚಿಂತನೆ ಎಂದು ಹೇಳ್ತಾ ಲತಾ ಪಿ ಇವರ ಇಡೀ ಜಗತ್ತಿಗೆ ಜ್ಞಾನದ ಜ್ಯೋತಿಯನ್ನ ಪಸರಿಸಿದಂತ ರಾಷ್ಟ್ರ ನಮ್ದು. ಇಂಥ ರಾಷ್ಟ್ರ ಮತ್ತೆ ಜಗದ್ಗುರು ಆಗಿ ಮಾತ್ರ ಎಂಬ ಪರಿಭಾವನೆಯನ್ನು ಹೊಂದಿರ್ತಾರೆ. ಇಂದು ನಮ್ಮ ದೇಶದಲ್ಲಿ ಹಲವಾರು ಜನ ಹಳ್ಳಿಗರೇ ನೋಡ್ತಾ ಇದ್ದೇವೆ. ಕೃಷಿ ಅನ್ನೋದೇ ಜೀವನಾಧಾರ ಆಗಿದೆ. ಭಾರತದಲ್ಲಿ 60%ಕ್ಕಿಂತ ಹೆಚ್ಚು ಜನ ನಮ್ಮಲ್ಲಿ ಕೃಷಿಯನ್ನೇ ಅವಲಂಬ. ನಾವು ಕೃಷಿ ಕ್ಷೇತ್ರಕ್ಕೆ ಎಷ್ಟು ಅನುಕೂಲವನ್ನು ಮಾಡಿಕೊಡ್ತೇವೋ ಅಷ್ಟು ಹಲವಾರು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬಹುದಾಗಿದೆ. ತಕ್ಕಂತೆ ಧಾನ್ಯಗಳ ಒಂದು ಬೆಳವಣಿಗೆ ಆಗುತ್ತೆ. ಹಾಗೆ ಕೃಷಿ ಅನ್ನೋದು ಕೇವಲ ಬರೀ ರೈತರಿಗೆ ಅದು ಮಾಹಿತಿಯನ್ನು ಒದಗಿಸೋ ಒಂದು ವಿಷಯ ಆಗಿರಬಾರ್ದು. ವಿದ್ಯಾರ್ಥಿಗಳು ಕೂಡ ಪ್ರಮುಖವಾಗಿ ವಿಷಯವನ್ನಾಗಿ ಅವರು ಓದಬೇಕು, ಗಳಿಸಬಹುದು. ಕೃಷಿ ಒಂದು ಕೂಡ ಅಭಿವೃದ್ಧಿಯನ್ನು ಕಾಣುವ ಒಂದು ಉದ್ಯೋಗವನ್ನಾಗಿ ಮಾಡಬಹುದು ಅನ್ನೋ ಮನೋಭಾವ ಸರ್ಕಾರ ಕೂಡ ಅವರಿಗೆ ಮೂಡಿಸಬೇಕಾಗಿದೆ. ಹಾಗೆ ಅವರಲ್ಲಿ ತಿಳುವಳಿಕೆ ಮೂಡಿಸೋ ಒಂದು ಪ್ರಯತ್ನವನ್ನ ಅವರು ಜಾರಿ ಮಾಡಬೇಕಾಗಿದೆ, ಹಾಗೆ ಮಾಡಿಕೊಡ್ಬೇಕು. ನಮ್ಗೆ ಯಾಕೆ ಕೃಷಿ ಇಷ್ಟು ಪ್ರಮುಖವಾಗುತ್ತೆ ಅಂದ್ರೆ, ನಮ್ಗೆ ಜೀವನ ಬದುಕಲಿಕ್ಕೆ ಆಹಾರ ಕೊಡ್ತಿರೋದೇ ಕೃಷಿ. ಇಂಥ ಕೃಷಿಯನ್ನು ನಾವು ಯಾವತ್ತೂ ತ್ಯಜಿಸ್ತಾ ಹೋದ್ರೆ ನಮ್ಗೆ ಆಹಾರ ಅನ್ನೋದು ಹೆಂಗ್ ಸಿಗತ್ತೆ? ಅಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಗೆ ಭಾರತ ಈಗ ರೈತರಿಗೆ ಬೆನ್ನೆಲುಬೇಕಾಗಿದೆ. ಅಷ್ಟೇ ಅಲ್ಲದೆ ಸರ್ಕಾರ ಮುಂದಿನ ಯೋಜನೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆದಷ್ಟು ಶೀತಲ ಸಂಗ್ರಹ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಕೊಡ್ಬೇಕಾಗಿದೆ. ಧನ್ಯವಾದಗಳು. ಕೃಷಿ ದೇಶದ ಬೆನ್ನೆಲುಬು ನಿಜ. ಈಗ ದೀಕ್ಷಾ ಅವರ ಕನಸಿನ ಭಾರತ ಏನಾಗಿರ್ಬೋದು ಎಂದು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಕನಸು ಹಾಗೂ ತೊಂದರೆಗಳನ್ನು ಕೂಡ ಅನುಭವಿಸುತ್ತಿದ್ದೇವೆ. ಪರಿಸರ ವಿಕೋಪ, ಹವಾಮಾನ ವೈಪರೀತ್ಯ, ವಾಯುಮಾಲಿನ್ಯ ಸುರಕ್ಷಿತವಾಗಿ ಮುಂದಿನ ಪೀಳಿಗೆಗೆ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯ ಹಾಗೂ ಜವಾಬ್ದಾರಿ ಆಗಿದೆ. ಪರಿಸರ ಸಂರಕ್ಷಣೆಯಲ್ಲಿ ವೈಯಕ್ತಿಕವಾಗಿ ಭೂಮಿಯನ್ನು ಉಳಿಸುವ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ನಾವು ಏನು ಮಾಡಬಹುದು? ನಾವು ಸಂತೋಷದ ಕ್ಷಣಗಳಲ್ಲಿ ಅಥವಾ ಸವಿನ ನೆನಪಿಗಾಗಿ ಲಕ್ಷಾಂತರ ಮೌಲ್ಯದ ಉಡುಗೊರೆ ನೀಡುವ ಬದಲು ಉತ್ಪಾದನೆಯಾಗುವ ತ್ಯಾಜ್ಯವನ್ನು ಗೊಬ್ಬರ ಮಾಡುವ ಮೂಲಕ ಅದನ್ನು ನಮ್ಮದೇ ಉದ್ವಾನಕ್ಕೆ ಅಥವಾ ಕೃಷಿಗೆ ಬಳಸಬಹುದಾಗಿದೆ. ಇದು ಹಸಿ ಕಸದ ವಿಲೇವಾರಿ ಆದರೆ ಒಣ ಕಸವನ್ನು ಪುನರ್ ಬಳಕೆ ಮಂತ್ರದಿಂದ ವಿನಿಯೋಗಿಸಬಹುದಾಗಿದೆ. ಹತ್ತು ಬಾರಿ ಪುನರ್ ಬಳಕೆ ಮಾಡಿದಾಗ ಪರಿಸರ ಹಾನಿಯನ್ನು ತಪ್ಪಿಸಬಹುದು. ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯಲ್ಲಿ ನಿಯಂತ್ರಣ, ನೀರು, ಮಣ್ಣು, ಶಕ್ತಿ ಇವೆಲ್ಲ ಅತ್ಯಮೂಲ ಸಂಪನ್ಮೂಲಗಳಾಗಿದ್ದರಿಂದ ಯೋಚನೆ ಬಳಕೆ ಬದುಕಿನಲ್ಲಿ ವೈಯಕ್ತಿಕ ಕಾನೂನುಗಳ ಪಾಲನೆಗೆ ಮುಂದಾಗಬೇಕು. ವಸ್ತುಗಳನ್ನು ಅಗತ್ಯವಿಲ್ಲದಿದ್ದಲ್ಲಿ ಕರೆಸುವುದು ಮೊದಲಾದ ಸಂಕಲ್ಪಗಳು ನಮ್ಮದಾಗಲಿ, ಇದು ಕೇವಲ ಬಾಯಿ ಮಾತಿನಲ್ಲಿ ಉಳಿಯದೆ ಕಾರ್ಯರೂಪಕ್ಕೆ ಬರಲಿ. ಶುದ್ಧ ನೀರು ನಿರಂತರವಾಗಿ ಎಲ್ಲರಿಗೂ ಸಿಗುವಂತಾಗಲಿ, ಶುಚಿತ್ವ ನಿರ್ವಹಣೆ ಅಗತ್ಯವಾದ ಸೌಲಭ್ಯ ದೊರೆಯಲಿಗಳು ದೇಶಗಳ ನಡುವಿನ ಅಸಮಾನತೆ ನಿರ್ಮೂಲನೆ ಆಗಲಿ, ಹವಾಮಾನ ವೈಪರೀತ್ಯ ಮತ್ತು ಅದರ ಪರಿಣಾಮ ನಿರ್ವಹಣೆ ಸದುಪಯೋಗಿಸಬೇಕು. ಕೈಗಾರಿಕೆಗಳಲ್ಲಿ ಮಾಲಿನ್ಯ ನಿಯಂತ್ರಣ, ನಿಯಮಗಳ ಪಾಲನೆ, ಪರಿಸರ ಸಂರಕ್ಷಣೆಗಾಗಿ ಕನಸಾಗಿ ಉಳಿಯದೆ ನನಸಾಗುವುದು ಕಷ್ಟಕರವನ್ನೆಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಕನಸಿನ ಭಾರತದಲ್ಲಿ ಪರಿಸರದ ಸಂರಕ್ಷಣೆಯಲ್ಲಿ ಎಲ್ಲರ ಪಾತ್ರ ಅತಿ ಅವಶ್ಯಕವಾಗಿದೆ, ಇದರ ಕುರಿತೇನೆ. ಸ್ನೇಹಿತರೆ, ಈಗ ಕನಸಿನ ಭಾರತದ ಬಗ್ಗೆ ಅನನ್ಯ ಅವರ ಅಭಿಪ್ರಾಯ ಏನು ಕೇಳೋಣ. ನನ್ನ ಹೆಸರು ಅನನ್ಯ ಕುರಿತಾಗಿದೆ. ನಮ್ಮ ದೇಶದಲ್ಲಿ ಹಲವಾರು ಸಮುದಾಯಗಳನ್ನು ನಾವು ನೋಡಬಹುದು. ಅದರಲ್ಲಿ ಒಂದು ಬುಡಕಟ್ಟು ಸಮುದಾಯಗಳು. ಬುಡಕಟ್ಟು ಸಮುದಾಯಗಳು ಸಾಂಸ್ಕೃತಿಕವಾಗಿ ಇತರ ಸಮುದಾಯಗಳಿಗಿಂತ ಭಿನ್ನ, ಜೊತೆಗೆ ಸಾಮಾಜಿಕವಾಗಿ ಆರ್ಥಿಕ ಬೆಳವಣಿಗೆ ಸಂಸ್ಕೃತಿಯ ಸಂರಕ್ಷಣೆಗೆ ಅತ್ಯವಶ್ಯಕವಾಗಿದೆ. ಹಾಗಾಗಿ ಬುಡಕಟ್ಟು ಸಮುದಾಯದವರ ಶಿಕ್ಷಣ ಅವಕಾಶ ನೀಡಬೇಕು. ಬುಡಕಟ್ಟು ಜನರ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳಿವೆ ವಿನಃ ಬುಡಕಟ್ಟು ಅಭಿವೃದ್ಧಿ ನೀತಿ ಎಂದೇನೂ ಇಲ್ಲ. ಇಲ್ಲಿ ನೀತಿ ಬೇರೆ, ಕಾರ್ಯಕ್ರಮ ಬೇರೆ. ನೀತಿ ಅಂದರೆ ಪ್ರಜ್ಞಾಪೂರ್ವಕವಾಗಿ ರೂಪಿಸಿದ ಉದ್ದೇಶಗಳನ್ನು ಆಧುನಿಕ ಸ್ಥಿತಿಗೆ ಬರಲು ಸಾಧ್ಯ. ಇನ್ನು ಆಧುನಿಕ ಅಭಿವೃದ್ಧಿಯ ವಿಷಯಕ್ಕೆ ಬಂದರೆ ಬುಡಕಟ್ಟುಗಳ ವಾಸಸ್ಥಾನಗಳೇ ಆಧುನಿಕ. ಈ ಪ್ರದೇಶವನ್ನು ಬಿಟ್ಟು ಬೇರೆ ಎಲ್ಲಾದರೂ ಇಲ್ಲವೇ ಬೇರಾವುದೇ ರೀತಿಯಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆ ಬರುತ್ತದೆ. ದೇಶದ ವಿವಿಧ ಭಾಗಗಳನ್ನು ಬೆಳಗಲು ತಾನು ಕತ್ತಲೆಯಲ್ಲೇ ಇರಬೇಕಾದ ದುಸ್ಥಿತಿ ಈ ಜನರದು ಇದೆ. ಬುಡಕಟ್ಟುತನವನ್ನು ಇಲ್ಲವಾಗಿಸುವುದೇ ಅಭಿವೃದ್ಧಿಯ ಕಾರ್ಯತಂತ್ರವಾಗಿದೆ. ಆಧುನಿಕ ಅಭಿವೃದ್ಧಿಗಾಗಿ ಯೋಜನೆಗಳನ್ನು ಕೈಗೊಳ್ಳಬೇಕಾಗಿದೆ. ಬುಡಕಟ್ಟು ಜನರ ವಾಸಸ್ಥಾನವನ್ನು ಒತ್ತುವರಿ ಮಾಡದೆ ಅವರನ್ನು ಸ್ವತಂತ್ರವಾಗಿ ಬದುಕಲು ಬಿಡಬೇಕಾಗಿದೆ. ಮತ್ತು ಕೆಲವು ಬುಡಕಟ್ಟು ಸಮುದಾಯಗಳನ್ನು ಕ್ರಿಮಿನಲ್ ಟ್ರೈಬ್ಸ್ ಎಂಬ ಪಟ್ಟಿಗೆ ಸೇರಿಸಲಾಗಿದೆ. ಅದನ್ನು ಇನ್ನು ನಮ್ಮ ಪ್ರಪಂಚ ವಿಚಿತ್ರ ಸನ್ನಿವೇಶದಲ್ಲಿ ಬದುಕುತ್ತಿದೆ. ಒಂದು ದೇಶದಲ್ಲಿ ಜಾಗತೀಕರಣವು ಸಣ್ಣ ಪುಟ್ಟ ಸಂಪ್ರವಾಹದಲ್ಲಿ ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಅನನ್ಯತೆ ಅಳಿಸಿ ಹೋಗಬಾರದು ಎಂಬುದು ಎಷ್ಟು ಮುಖ್ಯವೋ ಅವುಗಳು ಅಷ್ಟೇ ಮುಖ್ಯ. ಬುಡಕಟ್ಟುಗಳು ರಾಷ್ಟ್ರೀಯ ಪ್ರವಾಹದಲ್ಲಿ ಮುಳುಗಿ ಹೋಗಬೇಕು ಎಂಬುದು ಅಭಿವೃದ್ಧಿಯಲ್ಲ, ಅವುಗಳ ತಂತ್ರದ ಪ್ರತಿಕ್ರಿಯೆಗೆ ಮತ್ತು ಜನತಂತ್ರವನ್ನು ಸಾಂಸ್ಕೃತಿಕ ಪ್ರತಿಕ್ರಿಯೆಗೆ ಒಳಪಡಿಸುವ ಅಗತ್ಯವಿದೆ. ಬುಡಕಟ್ಟು ಅಭಿವೃದ್ಧಿಯನ್ನು ಪರಿಭಾವಿಸಿಕೊಳ್ಳುವಾಗ ನಾವು ಎರಡು ಸಂಗತಿಗಳನ್ನು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಮೊದಲನೆಯದಿಗೆ ಪರಿಹಾರಗಳನ್ನು ರೂಪಿಸಿಕೊಳ್ಳಬಹುದಾಗಿದೆ. ಒಟ್ಟಾರೆ ಹೇಳಬೇಕೆಂದರೆ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗಾಗಿ ಇರುವ ಅಭಿವೃದ್ಧಿ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಅವರಿಗೆ ದೊರೆಯುವಂತೆ ಮಾಡಬೇಕಾಗಿದೆ. ಇದು ನನ್ನ ಕನಸಿನ ಭಾರತವಾಗಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದ್ದು ಶಿಕ್ಷಣ ಎಲ್ರಿಗೂ ಎಟುಕುವಂತಹ ವ್ಯವಸ್ಥೆಯಾಗಬೇಕು ಎಂಬ ನಿಮ್ಮ ನನ್ನ ಗೆಳತಿ ಅನುಶ್ರೀ ಅವರು ಏನ್ ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಹಾಗೂ ಜನರ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುವ ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ ಸಿನಿಮಾ ರಂಗವೂ ಒಂದು. ಕನಸಿನ ಭಾರತದಲ್ಲಿ ಸಿನಿಮಾ ಅಂದ್ರೆ ಹೇಗಿರ್ಬೇಕು ಅನ್ನೋದರ ಕಲ್ಪನೆಯನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತಿದ್ದೇನೆ. ಇಂದಿನ ವರ್ಣರಂಜಿತ ಸಿನಿಮಾಗಳವರೆಗೂ, ಮೂಕ ಚಿತ್ರಗಳಿಂದ ಮೊನ್ನೆ ಬಿಡುಗಡೆಯಾದವರೆಗೂ, ದೆಹಲಿಯಂತಹ ನಗರಗಳನ್ನು ಬಿಟ್ಟು ತಮ್ಮ ತಮ್ಮೂರಿಗೆ ವ್ಯವಸಾಯ ಮಾಡಿಕೊಂಡಿರೋಕೆ ವಾಪಸ್ ಬಂದ್ಬಿಟ್ಟಿದ್ರು. ಇಂತಹ ಬದಲಾವಣೆ ತರೋಕೆ ಸಿನಿಮಾದಿಂದ ಮಾತ್ರ ಸಾಧ್ಯ ಅಂತಾನು ಹೇಳ್ಬೋದೇನೋ. ದೇಶದ ಹಲವು ಮಂದಿ ತಮ್ಮ ಜೀವಿಸಬೇಕು, ಆದರೆ ಇತ್ತೀಚಿನ ಚಲನಚಿತ್ರಗಳು ಜನರನ್ನು ರಂಜಿಸಬೇಕು ಎಂಬ ಉದ್ದೇಶದಿಂದ ಅಸಡಂಬರ ತೋರ್ಪಡಿಕೆಯೇ ಹೆಚ್ಚಿ ನೈಜತೆಯೇ ಇಲ್ಲದಂತಾಗಿದೆ. ಚಲನಚಿತ್ರ ಜಗತ್ತು ಕೇವಲ ಒಂದು ಮಾಡಿರುವ ನಿರ್ದೇಶಕರು, ತಂತ್ರಜ್ಞರು ಹಾಗೂ ಕಲಾವಿದರು ನಮ್ಮಲ್ಲಿದ್ದಾರೆ. ಆದರೆ ಅವರೆಲ್ಲ ಕೇವಲ ಬೆರೆ. ಉದಾಹರಣೆಗೆ, ಕನ್ನಡ ಸಿನಿಮಾಗಳು ಕನ್ನಡತನವನ್ನು ತೆರೆಯ ಮೇಲೆ ತರಬೇಕು. ಅದು ಸಂಗೀತವಿರಬಹುದು, ನೃತ್ಯಗಳು. ಯುವಕರ ಪಡೆ ಸಿನಿಮಾ ಜಗತ್ತಿಗೆ ಮುನ್ನುಗ್ಗಿ ಬರುತ್ತಿದೆ. ತಂತ್ರಜ್ಞಾನ ಸಾಕಷ್ಟು ದೊಡ್ಡ ಮಟ್ಟಿಗೆ ಮುಂದುವರೆದಿದೆ. ಆದರೆ ಅವನ ಹೃದಯ ಮತ್ತು ಮನಸ್ಸಿಗೆ ಇಳಿಯಲಾಗದೆ ಪ್ರೇಕ್ಷಕನಿಂದ ದೂರವೇ ಉಳಿದು ಬಿಟ್ಟಿದೆ. ಸಿನಿಮಾದಲ್ಲಿ ಸಂಗೀತ ಬಹು ಈ ತರಹದ ಕಲಾತ್ಮಕ ಸಿನಿಮಾಗಳು ಇನ್ನೂ ಹೆಚ್ಚು ಹೆಚ್ಚು ಮೂಡಿ ಬರಬೇಕು. ಒಟ್ಟಾರೆ ನನ್ನ ಕನಸಿನ ಭಾರತದಲ್ಲಿ ಕನಸಿನಲ್ಲಿ ಅಚ್ಚಳಿಯದಂತೆ ಉಳಿಯುವಂತಾಗಬೇಕು ಎಂಬುದೇ ನನ್ನ ಆಶಯ. ಅವಕಾಶಕ್ಕಾಗಿ ಧನ್ಯವಾದಗಳು. ನಿಮ್ಮ ಕನಸು ನನಸಾಗ್ಲಿ ಅನುಶ್ರೀ. ಸ್ನೇಹಿತರೆ, ಈಗ ಲತಾ ವೀರವರ ಕನಸಿನ ಭಾರತ ಏನು ಅಂತ ಕೇಳೋಣ. ಎಲ್ಲದೂ ಮುಂದಿನ 20 ವರ್ಷದಲ್ಲಿ ಬೆಳವಣಿಗೆ ಆಗುತ್ತಿರುವ ದೇಶ, ಬೆಳವಣಿಗೆ ಆದ ದೇಶ ಆಗಿರಬೇಕು. ಎಷ್ಟೋ ಹೌದು, ನಮ್ಮ ದೇಶದಲ್ಲಿ ಮಾದಕ ವಸ್ತುಗಳನ್ನು ತಡೆಗಣಿಸಲಾಗಿದೆ. ಗಾಂಜಾ, ಅಫೀಮ್, ಕೋಕೋನ್, ಚಾ ಹೊರದೇಶಗಳಿಂದ ಬರುವ ಕಂಟೈನರ್ಗಳನ್ನು ಭಾರತಕ್ಕೆ ಬರುವ ಮುನ್ನ ನಿಯಮಿತವಾಗಿ ತಪಾಸಣೆ ಮಾಡಬೇಕು. ಮಾದಕ ವಸ್ತುಗಳು ಮಾನವನ ಮೆದುಳಿನ ಮತ್ತು ದೇಹದ ಸಹಜ